ಕ್ಷುತ್ಕ್ಷಾಮೌ ತೌ ನಿರೀಕ್ಷ್ಯೈವ ಪುನಃ ಸ್ವಾಪರಾಯಣೌ ಋಷಿಶ್ಚಿಂತಾಪರೋ ಜಾತಃ ಕಿಂ ವಿಧೇಯಂ ಮಯೇತಿ ಚ. ಕ್ಷುತ್ಕ್ಷಾಮೌ ಕ್ಷುಧಾ ಕ್ಷಾಮೌ ಆಸ್ತಾಂ, ಬುಭುಕ್ಷೆಯ ಕ್ಷಾಮೌ ಆಸ್ತಾಂ, ತಥೈವ ಸ್ವಾಪರಾಯಣೌ ಪುನಶ್ಚ ನಿದ್ರಾಯಮಾಣೌ ಆಸ್ತಾಂ, ತಸ್ಮಾತ್ ತೌ ದೃಷ್ಟ್ವಾ ಋಷಿಃ ಚಿಂತಾಪರಃ ಜಾತಃ. ಅಧುನಾ ಪ್ರಬುಧ್ಯಮಾನಾವಪಿ ಪುನರಪಿ ನಿದ್ರಾಂ ಗತೌ ಸ್ತಃ ಕಿಂ ಕರಿಷ್ಯಾಮಿ ಇತಿ ಚಿಂತಾಮವಾಪ ನಾರದಃ.